ದೊಡ್ಡ ಗಿಡಕ್ಕೆ 700. ಸೊ ಅದು ಮೌಲ್ಯವರ್ಧನೆ. ನಮ್ಮ ಪ್ರಧಾನಮಂತ್ರಿಗಳು ಏನ್ ಹೇಳ್ತಾ ಇದ್ರು, ಡಬ್ಲಿಂಗ್ ಆಫ್ ಫಾರ್ಮರ್ಸ್ ಇನ್ಕಮ್ ಅಂತ. ಸೊ ಅದಕ್ಕೆ ಇದು ಬಹಳ ಸೂಕ್ತವಾಗಿರುವಂತ ಒಂದು ಬೆಳೆ. 5-6 ತಿಂಗಳಲ್ಲಿ ನಿಮಗೆ 200 ರೂಪಾಯಿ ಕೊಟ್ಟು ತಗೊಂಡಿರೋ ಗಿಡದ ಬೆಲೆ ಕನಿಷ್ಠ 400ರಷ್ಟಾದ್ರೂ ಆಗುತ್ತೆ. ಇದನ್ನ ನಾವು ಹೇಗೆ ಬೆಳಿಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಸಂಶೋಧನೆ ಮಾಡಿಬಿಟ್ಟು, ಮತ್ತು ಇದು ಸಾವಯವವಾಗಿ ನಾವು ಬೆಳೆದಿರುವಂತದ್ದು, ನಾವು ಒಂದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅನ್ನ ಡೆವಲಪ್ ಮಾಡಿದ್ದೇವೆ. ಡಾನ್ಸಿಂಗ್ ಲೇಡಿ ಆರ್ಕಿಡ್, ಡಾನ್ಸಿಂಗ್ ಲೇಡಿ ಬಹಳ ಒಂದು ವೈವಿಧ್ಯತೆಯನ್ನು ಹೊಂದಿರುವಂತ ಒಂದು ಕುಟುಂಬ. ಚಾಕ್ಲೇಟ್ ಸ್ಮೆಲ್ ಬರುವಂತ ಡಾನ್ಸಿಂಗ್ ಲೇಡಿ ಆರ್ಕಿಡ್, ಅಷ್ಟೊಂದು ಸುಂದರವಾಗಿದೆ ಮತ್ತು ಅಷ್ಟೊಂದು ಬೆಲೆ ಬಾಳುವಂತ ಗಿಡ ಕೂಡ. ಡೆಂಡ್ರೋಬಿಯಂ ಆರ್ಕಿಡ್ ಕೊಡಗಲ್ಲಿ ಬೆಳಿಬಹುದು, ಆದ್ರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ನಾವೇನು ಕೋಸ್ಟಲ್ ಏರಿಯಾ ಅಂತ ಹೇಳ್ತೀವಿ, ಕೇರಳ ಇರ್ಬೋದು, ಗೋವಾ ಇರ್ಬೋದು, ಅಲ್ಲಿ ಬಹಳಷ್ಟು ಚೆನ್ನಾಗಿ ಬರುತ್ತೆ. ನಮ್ಮ ದೇಶದಲ್ಲಿ ಈಗ ಹೇಗೆ ಸ್ಥಿತಿ ಇದೆ ಅಂತ ಹೇಳಿದ್ರೆ, ಆರ್ಕಿಡ್ ಗಳನ್ನ ನಾವು ಬೇರೆ ದೇಶದಿಂದ ಆಮದು ಮಾಡ್ಕೊಳ್ತಾ ಇದೀವಿ, ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ. ನೀವು ಇಂಟರ್ನೆಟ್ ಅಲ್ಲಿ ನೋಡಿದ್ರೆ ಎಲ್ಲಾ ದಿನನೂ ಅಷ್ಟೊಂದು ನಮ್ಮ ದೇಶಕ್ಕೆ ಇಂಪೋರ್ಟ್ ಆಗ್ತಾ ಇದೆ, ಮತ್ತು ಕೆಲವು ಕಂಪನಿಗಳು ಅದನ್ನ ಬೆಳೆಸಿಬಿಟ್ಟು ನಮ್ಮ ಮಾರ್ಕೆಟ್ಗೆ ಬಿಡ್ತಾ ಇದೆ. ಸೊ ನಾವೇನ್ ಮಾಡ್ತಾ ಇರೋದು, ನಿಮ್ಮನ್ನೇ ಟ್ರೈನ್ ಮಾಡಿಬಿಟ್ಟು ನೀವೊಂದು ಕೆಲವು ತಿಂಗಳವರೆಗೆ ಅದನ್ನು ನೋಡ್ಕೊಂಡ್ರೆ ಅದರ ಮೌಲ್ಯವರ್ಧನೆ ಕೂಡ ಅಷ್ಟೇ ಹೆಚ್ಚಾಗಬಹುದು, ನಿಮ್ಮ ಇನ್ಕಮ್ ಕೂಡ ಅಷ್ಟೇ ಚೆನ್ನಾಗಬಹುದು ಅಂತ. ಮತ್ತೆ ಹೂ ಗಿಡ ಅಂತ ಹೇಳಿದ್ರೆ ಯಾರಿಗೆ ಇಷ್ಟ ಇಲ್ಲ? ಅದು ಕೊಡಗಿನಂತ ಪ್ರದೇಶದಲ್ಲಿ ಎಲ್ಲರ ಮನೇಲೂ ಗಾರ್ಡನ್ ಇರುತ್ತೆ, ತುಂಬಾ ಹೆಚ್ಚಿನ ಸ್ಪೇಸ್ ಕೂಡ ಬೇಡ. ನಾವಿಲ್ಲಿ ಹಸಿರು ಮನೆ ಮಾಡಿದ್ದೇವೆ, 1000 ಸ್ಕ್ವೇರ್ ಫೀಟ್, ಅದರಲ್ಲಿ ನಾವು 1000ಕ್ಕೂ ಹೆಚ್ಚು ಗಿಡಗಳನ್ನ ಇಟ್ಕೋಬಹುದು. ನಿಮ್ಮ ಯಾರ್ದಾದ್ರೂ ಮನೆ ಹಿಂದ್ಗಡೆ ಒಂದ್ ಸ್ವಲ್ಪ ಜಾಗ ಇದ್ದೇ ಇರುತ್ತೆ, ಅದರಲ್ಲಿ ಅಷ್ಟೊಂದು ಆರ್ಕಿಡ್ ಗಳನ್ನ ಬೆಳೆಸಬಹುದು. ಒಂದು ಸ್ವಲ್ಪ ಹಣ ವ್ಯಯ ಮಾಡಿದ್ರೆ ಅಷ್ಟೇ ಇನ್ಕಮ್ ಕೂಡ ಇದೆ. ಈಗ ನೀವು ನರ್ಸರೀಸ್ ಅಲ್ಲಿ ನೋಡಬಹುದು, ಮೈಸೂರಿಂದ ಈ ಕಡೆ ಬರೋ ಹುಣಸೂರು ಇರ್ಬೋದು, ಗೋಣಿಕೊಪ್ಪ ನಮ್ಮ ಕಾಲೇಜ್ ವರೆಗೆ ಬರೋವರೆಗೆ ಎಲ್ಲಾ ನರ್ಸರಿಯಲ್ಲೂ ಸ್ವಲ್ಪ ಆರ್ಕಿಡ್ ಗಳನ್ನ ಇಟ್ಕೊಂಡಿರ್ತಾರೆ. ಅದರ ಬೆಲೆ ಅವ್ರು ಹೇಳಿದಾಗ 750 ಇರ್ಬೋದು, ದೊಡ್ಡ ಗಿಡ ಆದ್ರೆ ಸ್ವಲ್ಪ ಸಣ್ಣದಾದ್ರೆ 300-400, ಅದು ಎಷ್ಟು 300 ಅಂತ ಅಲ್ಲ, 350-400 ರೂಪಾಯಿ ವರೆಗೂ ಇದೆ. ಅದನ್ನ ನೀವು ಸಣ್ಣ ಗಿಡವನ್ನ ತಗೊಂಡ್ಬಿಟ್ಟು ಹೇಗೆ ಬೆಳೆಸೋದು ಅನ್ನೋದ್ರ ಬಗ್ಗೆ ಈ ಟ್ರೈನಿಂಗ್ ಇರೋದು. ವೆನಿಲಾ ಕೂಡ ಸಂಬಾರ ಪದಾರ್ಥ, ಇದು ಕೂಡ ಒಂದು ಆರ್ಕಿಡ್. ಇದು ಬಹಳಷ್ಟು ಮೆಡಿಸಿನಲ್ ಆರ್ಕಿಡ್ಸ್, ಎಷ್ಟೋ ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಸುಮಾರು 200 ಬೇರೆ ಬೇರೆ ಬಗೆಗಿನ ಆರ್ಕಿಡ್ ಗಳಿವೆ, ಅದರಲ್ಲಿ ಬಹಳಷ್ಟು ಮೆಡಿಸಿನಲ್ ಆರ್ಕಿಡ್ಸ್ ಕೂಡ. ಮತ್ತು ಅದರಿಂದ ಬೇರೆ ಬೇರೆ ತರದ ಈಗ ಕೇಕ್ ನಂತ ಪದಾರ್ಥ, ಚಿಕಾಂಡ ಅಂತ ಹೇಳ್ತೀವಿ, ಅದನ್ನ ಕೂಡ ತಯಾರಿಸಬಹುದು. ಬೇರೆ ಬೇರೆ ಕರೆದ ಪದಾರ್ಥಗಳನ್ನ ಕೂಡ ತಯಾರಿಸೋದುಂಟು. ಮತ್ತೆ ಇದು ಸಾಲಪ್ ಡಾಂಡರ್ಮ, ಬೇರೆ ಬೇರೆ ಐಸ್ ಕ್ರೀಮ್ ನಂತ ಪದಾರ್ಥ, ಇದೆಲ್ಲ ಆರ್ಕಿಡ್ ನಿಂದನೇ ತಯಾರಿಸಲ್ಪಡುತ್ತೆ. ಮತ್ತು ಇಂಚಾನ್ ಏರ್ಪೋರ್ಟ್ ನಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಅವ್ರ ದೇಶದಲ್ಲಿ ಎಲ್ಲಿಗೆ ಹೋದ್ರು ನೀವು ಆರ್ಕಿಡ್ ಗಳನ್ನೇ ನೋಡುದು, ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲೂ ಈಗ ಸ್ವಲ್ಪ ಜನರಿಗೆ ಅರಿವಿಕೆ ಬಂದಿದೆ. ಈಗ ಕೊಡಗಿನಂತ ಗ್ರಾಮೀಣ ಪ್ರದೇಶ ಇರ್ಬೋದು, ಅಲ್ಲಿ ದುಡ್ಡಿಗೆ ಸ್ವಲ್ಪ ಜನ ಯೋಚನೆ ಮಾಡಬೇಕಾದಂತ ಪರಿಸ್ಥಿತಿ ಇದೆ. ಆದ್ರೆ ನಾವು ಕಾರ್ಪೊರೇಟ್ಸ್ ಅಂತ ಏನ್ ಹೇಳ್ತೀವಿ, ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ ದುಡ್ಡಿಗೆ ಅಷ್ಟೊಂದು ಅವ್ರು ಸ್ಪೆಂಡ್ ಮಾಡ್ಲಿಕ್ಕೆ ರೆಡಿ ಇರ್ತಾರೆ. ಇದೇ ರೀತಿ ಕಾರ್ಪೊರೇಟ್ ಆಫೀಸಸ್, ಈಗ ಒಂದು ಹೊಸ ಕಾನ್ಸೆಪ್ಟ್ ಬಂದಿದೆ, ಪ್ಲಾಂಟ್ ಪೇರೆಂಟ್ ಅಂತ. ನಾವು ಗಿಡಗಳನ್ನ ನೋಡ್ಕೊಳ್ಳುವಂತ ಒಂದು ಹವ್ಯಾಸ ಬಹಳಷ್ಟು ಜನಗಳಿಗೆ ಬಂದಿದೆ. ಮತ್ತು ಈ ಆರ್ಕಿಡ್ ಇಂಡೋರ್ಸ್ ನಲ್ಲಿ ಬರುವಂತದ್ದು, ಇದನ್ನ ಬಹಳ ಬಿಸಿಲಿಗೇನು ಇಡೋದು ಬೇಡ. ಸೊ ಬರೋದ್ರಿಂದ ಜನರಿಗೆ ಈಗ ನೀವು ಇಲ್ಲಿ ನಾನು ಹೇಳಿದೆ 300-400 ಅಂತ, ಸಿಟಿಯಲ್ಲಿ ಅದನ್ನ 1000 ರೂಪಾಯಿ ಅಂತ ಹೇಳಿದ್ರೆ ಅವರು ಹಿಂದೆ ಮುಂದೆ ನೋಡೋದವರು ಬೇಕಾದಷ್ಟಿದ್ದಾರೆ. ಕಾರ್ಪೊರೇಟ್ಸ್ ಅಲ್ಲಿ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ, ಲಕ್ಷಾಂತರ ಸಂಬಳ ಇರುತ್ತೆ, ಅವ್ರಿಗೊಂದು 1000 ರೂಪಾಯಿ ಕೊಟ್ಟು ಗಿಡ ತಂದ್ರೆ ಅದು 2-3 ತಿಂಗಳ ಹೂ ಹಾಗೆ ಇರುತ್ತೆ. ಆ ಹೂ 2-3 ತಿಂಗಳವರೆಗೆ ಹಾಗೆ ಇಟ್ಟ ಹಾಗೆ ಇರುತ್ತೆ, ಒಳಗಡೆ ಇರುತ್ತೆ. ಸೊ ಅಷ್ಟೊಂದು ಒಳ್ಳೆ ಗುಣ ಇರೋ ಹೂವು, ಅಷ್ಟೊಂದು ನೋಡಕ್ಕೂ ಚೆನ್ನಾಗಿದೆ. ಮತ್ತು ಒಳಗಡೆ ಇಂಡೋರ್ ಪೊಲ್ಯೂಷನ್ ಅಂತ ನಾವೇನ್ ಹೇಳ್ತೀವಿ, ನಮ್ಮ ಒಳಗಡೆ ಪೇಂಟ್ ಇಂದ ಇರ್ಬೋದು, ನಾವು ಉಸಿರಾಡೋದಿರ್ಬೋದು, ಏನೇನ್ ಪೊಲ್ಯೂಷನ್ ಬರುತ್ತೆ ಅದನ್ನ ನಾಸಾ ಸಂಸ್ಥೆ ಕಂಡು ಹಿಡ್ಕೊಂಡಿದೆ. ಆರ್ಕಿಡ್ ಗಳಿಗೆ ಅದನ್ನ ಹೀರ್ಕೊಳ್ಳೋ ಕೆಪಾಸಿಟಿ ಕೂಡ ಇದೆ ಅಂತ. ಹಾಗೆ ಒಳಗಡೆ ಇರುವ ಗಾಳಿ ಇದೆ ಅದು ಕೂಡ ಶುದ್ಧವಾಗುತ್ತೆ ಇದನ್ನ ಇಟ್ಕೊಳ್ಳೋದ್ರಿಂದ. ನಾವಿಲ್ಲಿ ಕಂಡ್ಕೊಂಡಿರೋದು ಬೇಕಾದಷ್ಟು ಡಿಮಾಂಡ್ ಇದೆ, ಅಷ್ಟೊಂದು ಜನರು ನಮ್ಮ ಹತ್ರ ಆರ್ಕಿಡ್ ಗಿಡಕ್ಕೆ ಬರ್ತಾ ಇದಾರೆ. ನಮ್ಗೆ ಅವ್ರು ಬಂದ್ಬಿಟ್ಟು ಹೂ ಆಗಿರೋದು ಕೊಡಿ ಅಂತ ಹೇಳ್ತಾರೆ. ನಮ್ಗೆ 2 ಹಸಿರು ಮನೆ ಇಲ್ಲಿದೆ, ಅಲ್ಲಿ ನಮ್ಗೆ ಬೆಳೆಸ್ಬಿಟ್ಟು ಹೂ ಮಾಡ್ಬಿಟ್ಟು ಕೊಡೋದು ಬಹಳ ಕಷ್ಟ. ನಿಮ್ಮದ್ರಲ್ಲಿ ಯಾರಾದ್ರೂ ಮಾಡ್ಕೊಂಡ್ರೆ, ನಾವು ಯಾರಾದ್ರೂ ಕೇಳಿದ್ರೆ ಐ ಕ್ಯಾನ್ ಜಸ್ಟ್ ನಿಮ್ಮ ನಂಬರ್ ಅನ್ನ ನಾವು ಕೊಡ್ಬೋದು, ಹೇಗಾದ್ರೂ ನಿಮ್ಗೆ ಕಾಂಟ್ಯಾಕ್ಟ್ ಅನ್ನ ನಾವು ಬೆಳೆಸಿ ಕೊಡ್ಬೋದು. ಮತ್ತು ಕೊಡಗಲ್ಲಿ ಅಷ್ಟೊಂದು ಸ್ವಸಹಾಯ ಸಂಘಗಳಿವೆ, ಬೇಕಾದಷ್ಟು ಜನ ಸಂಘಗಳಿಗೆ ಸೇರ್ಕೊಂಡಿದ್ದೀರಿ. ಈಗ ನಾನು 200 ರೂಪಾಯಿ ಒಂದು ಗಿಡಕ್ಕೆ ಆಗ್ತದೆ ಅಂತ ಹೇಳಿದೆ, 200 ರೂಪಾಯಿ ಒಬ್ರಿಗೆ ಕೊಟ್ಬಿಟ್ಟು 200 ಅಂದ್ರೆ 100 ಗಿಡ ಇಟ್ಕೊಂಡ್ರೆ 20,000 ರೂಪಾಯಿ ಇನ್ವೆಸ್ಟ್ ಮಾಡೋ ಕಷ್ಟ ಆಗ್ಬೋದು ಕೆಲವರಿಗೆ. ನಿಮ್ಮ ಈ ಸ್ವಸಹಾಯ ಸಂಘಗಳಿದ್ರೆ ನೀವು ಜಸ್ಟ್ ಒಂದ್ ಸ್ವಲ್ಪ ಜನ 10-20 ಅಂತ ಇಟ್ಕೊಂಡ್ರು ಯಾವ್ದಾದ್ರು ಫಂಕ್ಷನ್ ಆಗುವಾಗ, ಇಲ್ಲಿ ಬೇಕಾದ್ರೆ ಒಂದು ನೇಮಿಂಗ್ ಸೆರೆಮನಿ ಇರ್ಬೋದು, ಮದುವೆ ಇರ್ಬೋದು, ಮದುವೆಗೆಲ್ಲ ಎಷ್ಟು ಖರ್ಚು ಮಾಡ್ತಾರೆ ಜನರು, 10,000-15,000 1.5-2 ಲಕ್ಷವರೆಗೂ ಖರ್ಚು ಮಾಡೋರು ಇರ್ತಾರೆ. ನಿಮ್ಮ ಸಂಘದಿಂದ ನೀವು ಸ್ವಲ್ಪ, ನಾವು ಪ್ಲಾಂಟ್ ರೆಂಟಲ್ ಸರ್ವಿಸಸ್ ಅಂತ ಹೇಳ್ತೀವಿ, ನೀವು ಅದನ್ನ ಬಾಡಿಗೆ ಕೊಡೋದು, ಬಾಡಿಗೆ ಕೊಟ್ಬಿಟ್ಟು ಆ ಗಿಡನ ನೀವೇ ಪುನಃ ವಾಪಸ್ ತಗೋಬಿಡ್ಬೋದು. ಈಗ ನಿಮ್ಗೆ ನನ್ನ ಗಿಡ ನಂಗೆ ಕೊಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ಅದನ್ನ ಕೊಟ್ಬಿಡೋದು ಬೇಡ. ಅದು ಕಟ್ ಫ್ಲವರ್, ಏನು ನೀವು ಬೊಕ್ಕೆಗಳಲ್ಲಿ ನೋಡ್ತೀವಿ ಕಟ್ ಮಾಡಿಬಿಟ್ಟು ಎಲ್ಲ ಡೆಕೋರೇಟ್ ಮಾಡಿರ್ತಾರಲ್ವಾ, ಆ ರೀತಿ ಅಲ್ಲ, ಇದನ್ನ ಪಾಟ್ ಪ್ಲಾಂಟ್. ಆ ಕುಂಡದಲ್ಲೇ ಇಟ್ಬಿಟ್ಟು ಅದನ್ನ ಡೆಕೋರೇಷನ್ಗೆ ಕೊಟ್ಟು ಮತ್ತೆ ಅದನ್ನ ತಗೋಬಿಡ್ಬೋದು. ಒಂದು ಗಿಡಕ್ಕೆ 200-300 ಅಂತ ಚಾರ್ಜ್ ಮಾಡಿದ್ರೆ ಕೂಡ ನಿಮ್ಗೆ ಬಹಳ ಒಳ್ಳೆಯ ಒಂದು ಎಂಟರ್ಪ್ರಿನರಲ್ ಆಪರ್ಚುನಿಟಿ. ನೀವು ಆದಷ್ಟು ಇಷ್ಟು ಸ್ವಸಹಾಯ ಸಂಘಗಳಿಗೆ ಇದು ಬಹಳ ಒಂದು ಒಳ್ಳೆಯ ಬೆಳೆ. ಅದನ್ನ ನಾನು ಸುಮ್ನೆ ಥಿಯರಿಯಾಗಿ ಹೇಳ್ತಾ ಇಲ್ಲ, ಒಂದು ನಾಮಕರಣಕ್ಕೆ ನಾವು ಇದನ್ನ ಮಾಡಿ ನೋಡಿದ್ವಿ. ಅಲ್ಲಿ ಸ್ಟೇಜ್ ಅಲ್ಲಿ ಬೇಕಾದಷ್ಟು ಹೂಗಳನ್ನ ಇಟ್ಟಿದ್ರು, ಆದ್ರೆ ನಾವೇನ್ ಮಾಡಿದ್ವಿ, ಒಂದು 10-12 ಆರ್ಕಿಡ್ ಚಟ್ಟಿನ ತಗೊಂಡು ಹೋಗಿ ಇಟ್ಟಿದ್ವಿ. ಎಲ್ಲ ಬಂದ್ಬಿಟ್ಟು ಅದನ್ನೇ ನೋಡುದು, ಎಲ್ಲರೂ ಅದನ್ನೇ ಕೇಳುದು. ಅಷ್ಟು ಪೊಟೆನ್ಶಿಯಲ್ ಇದೆ, ಅಷ್ಟೊಂದು ಚೆನ್ನಾಗಿ ಮತ್ತು ಕೊಡಗಲ್ಲಿ ಬಹಳ ಚೆನ್ನಾಗಿ ಬರುತ್ತೆ. ಫೆಲನೋಪ್ಸಿಸ್ ಆರ್ಕಿಡ್ ಅನ್ನೋದು ಇದು ಜುಲೈಯಿಂದ ನವೆಂಬರ್ ವರೆಗೂ ಬಹಳಷ್ಟು ಚೆನ್ನಾಗಿ ಬರುವಂತದ್ದು. ಅದಾದ್ಮೇಲೆ ನೀವು ಚೆನ್ನಾಗಿ ನೋಡ್ಕೊಂಡ್ರೆ ಬರುತ್ತೆ, ಬಟ್ ತುಂಬಾ ಚೆನ್ನಾಗಿ ಬರುವಂತದ್ದು ಜುಲೈಯಿಂದ ನವೆಂಬರ್ ವರೆಗೆ. ಮತ್ತೆ ಆಗ ತೋಟದಲ್ಲಿ ಅಷ್ಟು ಕೆಲಸ ಇರೋದಿಲ್ಲ, ಜೋರ್ ಮಳೆ ಇರುತ್ತೆ, ಮಳೆಯಲ್ಲಿ ಎಷ್ಟು ಕ್ರಾಪ್ಸ್ ಬರುತ್ತೆ. ಇದಕ್ಕೊಂದು ಸಣ್ಣೊಂದು ಪ್ರೊಟೆಕ್ಷನ್ ಕೊಟ್ರೆ ಸಾಕು, ಇದು ಚೆನ್ನಾಗಿ ಮಳೆ ಇರುವಾಗ ಬಹಳ ಚೆನ್ನಾಗಿ ಕೂಡ ಬೆಳೆಯುತ್ತೆ. ಮತ್ತು ಎಲ್ಲದಕ್ಕಿಂತ ಕಮ್ಮಿ ನಾ ಹೇಳ್ದಾಗೆ ಬಹಳ ಕಮ್ಮಿ ಶ್ರಮ. ನೀವು ಮನೇಲಿ ಒಂದು 10-15 ನಿಮಿಷ ಬೆಳಿಗ್ಗೆ ನೋಡ್ಕೊಂಡ್ರಾಯ್ತು ಸಾಯಂಕಾಲ, ಮತ್ತು ಮನ್ಸು ಕೂಡ ಎಷ್ಟು ಖುಷಿ ಖುಷಿಯಾಗಿ ನಾವ್ ಇರ್ಬೋದಲ್ವಾ. ಒಂದು ಹೂಗಳ ಜೊತೆ ಇದ್ದಾಗ ಬಹಳ ಖುಷಿಯಾಗಿ ಕೂಡ ಇರಬಹುದು. ಫೆಲನೋಪ್ಸಿಸ್ ಇದು ಡೆಕೋರೇಷನ್ ಅಲ್ಲೆಲ್ಲ ಯೂಸ್ ಮಾಡುವಂತದ್ದು. ಡಾನ್ಸಿಂಗ್ ಲೇಡಿ ಆರ್ಕಿಡ್, 300 ಬಗೆಗಿನ ಡಾನ್ಸಿಂಗ್ ಲೇಡಿ ಇದೆ, ಅಷ್ಟೊಂದು ಕಲರ್ಸ್ ಇವೆ. ವ್ಯಾಂಡಾ, ಇದಕ್ಕೆ ಮಣ್ಣೇನು ಬೇಡ. ಆರ್ಕಿಡ್ ಗಳಿಗೆ ಬೆಳೆಸುವಾಗ ನೀವು ಮಣ್ಣು ಕೊಡೋದು ಬೇಡ. ಹೀಗೆ ನಾನು ಹೇಳ್ತಾ ಇದ್ದೆ ಎಷ್ಟೆಷ್ಟು ಬಗೆಗಿನ ಎಷ್ಟು ಆಕಾರದ ಆರ್ಕಿಡ್ ಗಳಿವೆ ಅಂತ. ಒಂದು ಶೂ ಅನ್ನ ಬೂಟ್ ಅನ್ನ ರಿಸೆಂಬಲ್ ಆಗುವಂತದ್ನ ಮಂಕಿ ಆರ್ಕಿಡ್, ಅದು ಎಷ್ಟೊಂದು, ಇದು ಯಾವ್ದು ಫೋಟೋಶಾಪ್ ಅಲ್ಲ, ನಾ ಏನೇನೋ ಮಾಡಿರೋದಲ್ಲ, ಇದು ಪ್ರಕೃತಿಯಲ್ಲೇ ಇರುವಂತ ಮಂಗನಂತ ಆರ್ಕಿಡ್. ಇದರಲ್ಲಿ 80 ಬಗೆಗಿನ ಆರ್ಕಿಡ್ ಗಳು ಈಕ್ವೆಡರ್ ಪೆರು, ನೀವೇನು ರೈನ್ ಫಾರೆಸ್ಟ್ ಅಂತ ಹೇಳ್ತೀವಿ ಅಲ್ಲಿ ಕಂಡು ಬರುತ್ತೆ. ಸುಮಾರು 80 ಬಗೆಗಿನ ಮಂಗನನ್ನ ಹೋಲುವಂತ ಆರ್ಕಿಡ್, ಬೇರೆ ಬೇರೆ ಕಲರ್ ಇರ್ಬೋದು, ಶೇಪ್ ಇರ್ಬೋದು. ಮನುಷ್ಯನನ್ನ ಹೋಲುವಂತ ಆರ್ಕಿಡ್ ಮ್ಯಾನ್ ಆರ್ಕಿಡ್, ಇಬ್ರು ಮನುಷ್ಯರಿದ್ದ ಹಾಗೆ ಕಾಣಿಸ್ತಾ ಇದೆ. ಇದು ಗೋಸ್ಟ್ ಆರ್ಕಿಡ್ ಇಲ್ಲ ಫ್ರಾಗ್ ಆರ್ಕಿಡ್ ಅಂತ ಹೇಳ್ತೇವೆ. ಚೇಳನ್ನ ಹೋಲುವಂತ ಸ್ಕಾರ್ಪಿಯನ್ ಆರ್ಕಿಡ್, ಮಗುವನ್ನ ಹೋಲುವಂತ ಇನ್ಫ್ಯಾಂಟ್ ಆರ್ಕಿಡ್, ಬೇಬಿ ಆರ್ಕಿಡ್, ಬ್ಯಾಲರಿನ ಡಾನ್ಸರ್ ಅನ್ನ ಹೋಲುವಂತ ಆರ್ಕಿಡ್, ನಮ್ಮ ಪಶ್ಚಿಮ ಘಟ್ಟದೇ ಆದಂತ ಕಥಕಲಿ ಪುಷ್ಪ ಲ್ಯೂಸಿಯಾ ಮ್ಯಾಕ್ರಾಂತ, ಡವ್ ಆರ್ಕಿಡ್ ಪಾರಿವಾಳದ ತರ ಇದೆ ಒಳಗಡೆ ಕೊಕ್ಕಾಗಿ, ಬಕೆಟ್ ಆರ್ಕಿಡ್, ಸ್ಲಿಪ್ಪರ್ ಆರ್ಕಿಡ್ ನಮ್ಮ ಶೂಸ್ ಅನ್ನ ಹೋಲುವಂತ, ಅದರ ಮುಂದೆ ಲಿಪ್ ಅಂತ ಹೇಳ್ತೀವಿ ಅದು ಶೂ ಅನ್ನ ಹೋಲ್ತಿಟ್ಟಿಸ್ಕೊಳ್ಳಿ, ಸ್ಲಿಪ್ಪರ್ ಆರ್ಕಿಡ್. ಮತ್ತು ಹ್ಯಾಮರ್, ಯಾವುದೇ ಒಂದು ಹುಳ ಬಂದಾಗ ಅದು ಹೊಡೆಯುತ್ತೆ ಹ್ಯಾಮರ್, ಅದು ಪರಾಗಸ್ಪರ್ಶ ಮಾಡುವಂತ ಒಂದು ಟೆಕ್ನಿಕ್ ಆರ್ಕಿಡ್. ಬಿ ಆರ್ಕಿಡ್, ಇದು ಎಷ್ಟೊಂದು ನೊಣವನ್ನ ಹೋಲುತ್ತೆ ಅಂತ ಹೇಳಿದ್ರೆ ಅದ್ರ ಮೇಲೆ ಗಂಡು ನೊಣ ಬಂದ್ಬಿಟ್ಟು ಹೆಣ್ಣು ನೊಣ ಅಂತ ಹೇಳ್ಕೊಂಡ್ಬಿಟ್ಟು ಕಾಪ್ಯುಲೇಟ್ ಮಾಡ್ಲಿಕ್ಕೆ ಟ್ರೈ ಮಾಡುತ್ತೆ. ಹೋಲಿ ಕ್ರಾಸ್ ಆರ್ಕಿಡ್, ಕ್ರೈಸ್ತನ ಏನು ಕ್ರಾಸ್ ಇದೆ ಅದನ್ನ ಹೋಲುವಂತ ಆರ್ಕಿಡ್. ಸ್ಪೈಡರ್ ಆರ್ಕಿಡ್, ಇದೆಲ್ಲ ನಮ್ಮ ಗ್ರೀನ್ ಹೌಸ್ ಅಲ್ಲಿ ತೆಗೆದಿರುವಂತದ್ದು. ಫ್ಲೈಯಿಂಗ್ ಡಕ್ ಆರ್ಕಿಡ್, ಎಷ್ಟು ಹೂಗಳಲ್ಲಿ ವಿನ್ಯಾಸ ಇದೆಯೋ ಅದೇ ರೀತಿ ಎಲೆಯಲ್ಲೂ ಕೂಡ ಅಷ್ಟೇ ವಿನ್ಯಾಸವನ್ನ ಈ ಕುಟುಂಬ ಹೊಂದಿದೆ. ನೀವು ಬೇರೆ ಬೇರೆ ರೀತಿಯ ಎಲೆಗಳನ್ನ ನೋಡಬಹುದು, ಅದೇ ರೀತಿ ಬೇರಲ್ಲಿ ಕೂಡ ಅಷ್ಟೇ ವಿನ್ಯಾಸ ಇದೆ. ಉದ್ದ ಬೇರಿರೋದಿರ್ಬೋದು, ಸಣ್ಣದಿರ್ಬೋದು, ಸುರುಳುಕೊಂಡಿರೋದು. ಮತ್ತೆ ಇದರಲ್ಲಿ ಮಣ್ಣಲ್ಲಿ ಬೆಳೆಯುವಂತ ಆರ್ಕಿಡ್ಗಳು ಕೂಡ ಇದೆ, ಅದೇ ಮಣ್ಣು ಇಲ್ಲದೆ ಬೆಳೆಯುವಂತ ಆರ್ಕಿಡ್ಗಳು ಕೂಡ ಇದೆ. ನಾನೇನು ದೊಡ್ಡ ಪ್ರಮಾಣದಲ್ಲಿ ನಾವು ಬೆಳೆಸಬಹುದು ಅಂತ ಹೇಳ್ತಾ ಇದ್ದೆ, ಆ ಆರ್ಕಿಡ್ಗಳನ್ನ ನಾವು ಎಪಿಫೈಟ್ ಅಂತೀವಿ, ಅಂದ್ರೆ ಅದಕ್ಕೆ ಮಣ್ಣು ಬೇಡ. ಆಗ ಮಣ್ಣು ಇಲ್ದಿದ್ರೆ ನಾವಿನ್ ಏನದ್ರಲ್ಲಿ ಬೆಳೆಸೋದು? ಆ ಸೀತಾಳೆ ಹೂ, ಇದರಲ್ಲಿ ಬೇರೆ ಬೇರೆ ಬಗೆಗಿನ ಆರ್ಕಿಡ್ಗಳಿವೆ. ಅದು August 7, 2018 ಅಲ್ಲಿ ಸಣ್ಣ ಗಿಡಗಳನ್ನ ನಾವು ಜೂನ್ ಅಲ್ಲಿ ತಂದಿದ್ವಿ, ಅದಕ್ಕೆ ನಾವು 200 ರೂಪಾಯಿ ಕೊಟ್ಟು ಒಂದು ತಿಂಗಳಾಗಿತ್ತು. ಇದಕ್ಕೆ ಅದು 350-400 ₹1 ಕೂಡ ಕಮ್ಮಿ ಇಲ್ಲ. ಮತ್ತು ಅಷ್ಟು ಹೂಗಳೇನಿವೆ, ದೊಡ್ಡ ಒಂದು ಕ್ಯೂ ಅಲ್ಲಿ ಜನ ಬಂದ್ಬಿಟ್ಟು ವಿದಿನ್ 12-1 ಗಂಟೆ ಒಳಗಡೆ ಎಲ್ಲ ತಗೊಂಡು ಹೋಗ್ಬಿಟ್ರು. ಯಾಕಂದ್ರೆ ನಾವು 300 ರೂಪಾಯಿ ಕೊಟ್ಟಿದ್ವಿ, ಚೀಪ್ ಆಗಿತ್ತು ಹೊರಗಡೆ ಅಂದ್ರೆ ನಮ್ಗ ಆದ್ರೂ ಲಾಭನೇ ಆಗಿತ್ತು, ನಾವು ಅಷ್ಟು ಕೊಟ್ಟಿದ್ರು. ಬಟ್ ಯಾರು ಆ ರೀತಿ ಮಾರೋ ಅವಶ್ಯಕತೆ ಇಲ್ಲ, 350-400 ರೂಪಾಯಿ ಅಷ್ಟು ನಾವು ನರ್ಸರಿಲಿ ಕೊಡುವಂತ ಬೆಲೆಯನ್ನ ಅದಕ್ಕೆ ಕಟ್ಟಬಹುದು. ಮತ್ತು ಡಿಮಾಂಡ್ ಕೂಡ ಆ ಗಿಡಗಳಿಗೆ ಇವೆ. ಇದು ದೊಡ್ಡ ಪ್ರಮಾಣದಲ್ಲಿ ಆರ್ಕಿಡ್ ಬೆಳೆಸುವಂತದ್ದು, ಅದು ಥೈಲ್ಯಾಂಡ್ ನಲ್ಲಿ ಬೆಳೆಸುವಂತ ಒಂದು ನರ್ಸರಿ, ಅಲ್ಲಿಂದಾನೆ ನಮ್ಗೆಲ್ಲ ಆಮದು ಮಾಡ್ಕೊಳ್ತಾ ಇರೋದು. ಮತ್ತೆ ಎರಡನೇದು ತೈವಾನ್ ನಲ್ಲಿ ಫೆಲನೋಪ್ಸಿಸ್ ಆರ್ಕಿಡ್, ಡೆಂಡ್ರೋಬಿಯಂ ಅನ್ನ ಥೈಲ್ಯಾಂಡ್ ಅಲ್ಲಿ ಬೆಳೆಸ್ತಾ ಇರೋದು. ಅದನ್ನ ಹೇಗೆ ಬೆಳೆಸೋದು? ಎಲ್ಲ ಆರ್ಕಿಡ್ಗಳು ಎಲ್ಲ ಕಡೆ ಬರೋದಿಲ್ಲ, ನಾ ಹೇಳ್ತಾ ಇದ್ದೆ, ಕೆಲವು ಗೋವಾದಲ್ಲಿ ಬರುತ್ತೆ, ಕೆಲವು ಕೊಡಗಲ್ಲಿ ಬರುತ್ತೆ ಅಂತ. ಈಗ ಗೋವಾ ಕೇರಳ ಅಂತ ಏನಿದೆ ಅಲ್ಲಿಗೆ ಡೆಂಡ್ರೋಬಿಯಂಗಳು ಬಹಳ ಚೆನ್ನಾಗಿ ಬರುತ್ತೆ. ಮತ್ತು ನಮಗೆ ಈ ಸ್ಲಿಪ್ಪರ್ ಆರ್ಕಿಡ್ ಇರ್ಬೋದು, ಫೆಲನೋಪ್ಸಿಸ್, ಇದು ನಮ್ಮ ಕಂಡೀಷನ್ಗೆ ಬಹಳ ಸೂಕ್ತವಾಗಿರುವಂತಹದ್ದು. ಇದು ನಮ್ಮ ಒಬ್ರು ಫಾರ್ಮರ್ ಇಲ್ಲಿಂದ 200 ರೂಪಾಯಿಗೆ ಗಿಡ ತಗೊಂಡು ಹೋಗ್ಬಿಟ್ಟು 1 ವರ್ಷ ಬಿಟ್ಕೊಂಡು ನಾನು ಅವ್ರ ಮನೆಗೆ ಹೋದಾಗ ಅವ್ರು ಹಿಂಗ್ ಮಾಡಿದ್ರು, ಇಷ್ಟೊಂದು ಸುಂದರವಾಗಿ ಅವರು ಯಾವ ರೀತಿ ಆ ಗಿಡದ ಜೊತೆ ಇರ್ತಾರೆ ಅಂತ ಹೇಳಿದ್ರೆ ಹೋಗಿ ಮಾತಾಡುದು. ಅವ್ರು ಹೇಳುದು ನಂಗೆ ಏನಾದ್ರು ಸ್ವಲ್ಪ ಟೆನ್ಷನ್ ಆದ್ರೆ ಏನಾದ್ರು ಮಾಡ್ತಾ ಅಲ್ಲಿ ಹೋಗಿ ನಿತ್ ಬಿಡ್ತೀನಿ, ಆಗ ನಂಗೆ ಒಂಥರ ನಿರಾಳ ಆಗುತ್ತೆ ಅಂತ. ಅಷ್ಟೊಂದು ಸ್ಟ್ರೆಸ್ ರಿಲೀವರ್ ಕೂಡ. ನಾನು ಅದೇ ಹೇಳ್ದೆ, ನೀವು ಅದು ಮಾತಾಡೋದು ಅದ್ರ ಜೊತೆ ಅಷ್ಟೊಂದು ಒಡನಾಟ ಇರೋದ್ರಿಂದ ನಿಮ್ ಗಿಡ ಅಷ್ಟೊಂದು ಚೆನ್ನಾಗಿರೋದು ಅಂತ. ನಾನು ಇಷ್ಟೊಂದು ಎಲ್ಲೂ ನೋಡಿಲ್ಲ, 1 ವರ್ಷದಲ್ಲಿ ಇಷ್ಟೊಂದು ಚೆನ್ನಾಗಿ ಹೂ ಬಸಿರುವಂತದ್ದು ಅದ್ಭುತ. ಮತ್ತ ಸೀತಾಳೆ ಹೂ ಅಂತ ಹೇಳ್ತೀವಿ, ಮರಗಳಲ್ಲಿ ಬೆಳ್ಕೊಂಡಿರುತ್ತೆ. ಇದೆಲ್ಲ ಕಾಡುಗಳಲ್ಲಿ ನಾವು ಕಂಡು ಬರುವಾಗ ಅದು ಮರಗಳಲ್ಲಿ ಇರುತ್ತೆ, ಆದ್ರೆ ಅದು ಪ್ಯಾರಸೈಟ್ ಅಲ್ಲ, ಅದು ಮರದಿಂದ ಏನನ್ನು ಹೀರ್ಕೊಳ್ಳೋದಿಲ್ಲ, ಜಸ್ಟ್ ಒಂದು ಸಪೋರ್ಟ್ಗೆ ಮರಗಳನ್ನ ಅವಲಂಬಿಸಿರುತ್ತೆ. ಮತ್ತೆ ಇದು ನಾವು ಬೆಳೆಸುವಾಗ ಹೇಗೆ ಬೆಳೆಸೋದು, ಇದರಲ್ಲಿ ಎಷ್ಟು ನೀರು ಕೊಡಬೇಕು, ಏನನ್ನ ಹಾಕಿ ಬೆಳೆಸೋದು. ಈಗ ನಾ ಹೇಳ್ತಾ ಇದ್ದೆ ಅದಕ್ಕೆ ಮಣ್ಣು ಬೇಡ, ಮಣ್ಣು ಬೇಡ ಅಂತ ಹೇಳಿದ್ರೆ ಮತ್ತೇನನ್ನ ಹಾಕೋದು? ಕೊಕ್ಕೋಪೀಟ್ ಹಾಕ್ಬಹುದು, ಚಾರ್ಕೋಲ್ ಬಳಸ್ತಾರೆ. ನೀವು ಏನನ್ನ ಬಳಸಿದ್ರು ಕೂಡ ಅದಕ್ಕೆ ಒಂದು ಸಪೋರ್ಟ್ ಬೇಕು. ನೀವು ಮರದಲ್ಲಿ ನೋಡ್ಬಿಟ್ಟು ಅದ್ರ ಪ್ರಕಾರ ಮಾಡಿದ್ರಾಯ್ತು, ಮರದಲ್ಲಿ ನೋಡಿದಾಗ ಅದಕ್ಕೆ ಬೇರಿಗೆ ಹಿಡ್ಕೊಳ್ಳಿಕ್ಕೆ ಏನಾದ್ರೂ ಒಂದು ಬೇಕಲ್ವಾ? ಸೊ ಅದಕ್ಕೆ ನೀವು ಒಂದು ಸಾಲಿಡ್ ಒಂದು ಸಪೋರ್ಟ್ ಕೊಟ್ರೆ ಆಯ್ತು. ನೀವು ಒಂದು ಅದನ್ನ ಮರದಲ್ಲಿ ಕೂಡ ಕಟ್ಟಬಹುದು. ನೀವು ಸಣ್ಣ ಪ್ರಮಾಣದಲ್ಲಿ ಕಮರ್ಷಿಯಲ್ ಅಲ್ಲದೆ ನಿಮ್ಮ ಗಾರ್ಡನ್ ಗೆ ಮಾಡ್ತಾ ಇದ್ರೆ ನೀವು ಅದನ್ನ ಮರಕ್ಕೆ ಕೂಡ ಕಟ್ಟಬಹುದು, ಹಾಗೆ ಅದಕ್ಕೆ ಸಪೋರ್ಟ್ ಸಿಗುತ್ತೆ. ಚಟ್ಟಿಯಲ್ಲಿ ಇಡೋದಾದ್ರೆ ಅದಕ್ಕೆ ಸ್ವಲ್ಪ ಸ್ಟ್ರೆಂತ್ ಬೇಕು. ಸೊ ಅದಕ್ಕೆ ಟೈಲ್ ಪೀಸ್, ಮರದ ಹಂಚಿನ ಚೂರ ಏನಿರುತ್ತೆ ಸ್ವಲ್ಪ ಸ್ಟ್ರಾಂಗ್ ಆಗಿರೋದು, ಅದನ್ನ ಹಾಕಿದ್ರೆ ಅದಕ್ಕೆ ಸಪೋರ್ಟ್ ಸಿಗುತ್ತೆ. ಮತ್ತು ಅದು ಮರದಲ್ಲಿ ಅದ್ರ ಬೇರೆಲ್ಲ ಎಕ್ಸ್ಪೋಸ್ ಆಗಿರುತ್ತೆ, ಸೊ ಅದಕ್ಕೆ ಒಳ್ಳೆ ಉಸಿರಾಡೋ ಕೆಪಾಸಿಟಿ ಇದೆ. ಬೇರು ಬಹಳ ಉಸಿರಾಡುತ್ತೆ, ಬೇರೆ ಮಣ್ಣಲ್ಲಿ ಹಾಕಿರೋ ಗಿಡದ ತರ ಅಲ್ಲ. ಇದಕ್ಕೆ ತುಂಬಾ ಗಾಳಿ ಬೇಕು, ಆದಷ್ಟು ಆಕ್ಸಿಜನ್ ಬೇಕು. ಸೊ ಅದಕ್ಕೆ ನೀವು ಸ್ವಲ್ಪ ಚಾರ್ಕೋಲ್ ಇದ್ಲು ಅಂತ ಏನ್ ಹೇಳ್ತೀವಿ, ಅದರಲ್ಲಿ ರಂಧ್ರ ಇರೋದ್ರಿಂದ ಅದು ಚೆನ್ನಾಗಿ ಉಸಿರಾಡುತ್ತೆ, ಅದನ್ನ ಹಾಕ್ಬೋದು. ಮತ್ತು ತೇವಾಂಶವನ್ನ ಹಿಡಿದಿಟ್ಕೊಳ್ಳಕ್ಕೆ ನೀವು ಕೊಕ್ಕೋಪೀಟ್ ಹಾಕ್ಬಹುದು. ಆದ್ರೆ ಕೊಕ್ಕೋಪೀಟ್ ಅಲ್ಲಿ ನಾವು ನೋಡಿರೋದು ಏನಂದ್ರೆ ಸ್ವಲ್ಪ ಕಾಯಿಲೆ ಬರೋದು ಜಾಸ್ತಿ. ಅದಕ್ಕೆ ನಾವು ಇಲ್ಲಿ ಬೇಕಾದಷ್ಟು ಕಾಫಿ ಗಿಡಗಳಲ್ಲಿ ಸ್ಪ್ಯಾಗ್ನಮ್ ಮಾಸ್ ಅನ್ನೋದು ಸಿಗುತ್ತೆ, ಪಾಚಿ, ಅದನ್ನ ಹಾಕಿದ್ರೆ ಅದು ಚೆನ್ನಾಗಿ ಬರುತ್ತೆ. ನಂದೊಂದು ರಿಸರ್ಚ್ ಟ್ರಯಲ್, ದೊಡ್ಡ ಒಂದು ಡಿಫ್ರೆನ್ಸ್ ಕಾಣ್ತೀವಿ. ಯಾಕೆಂದ್ರೆ ಅದರಲ್ಲಿ ಬೇಕಾದಷ್ಟು ಬ್ಯಾಕ್ಟೀರಿಯಾಗಳಿವೆ, ನಾವು ಅದು ಸಂಶೋಧನೆ ಕೂಡ ಮಾಡಿದ್ದೇವೆ. ಎಷ್ಟು ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ದೊಡ್ಡ ಪ್ರಮಾಣದಲ್ಲಿದೆ, ಮತ್ತು ಜಿಂಕ್, ಮ್ಯಾಂಗನೀಸ್ ಅದೆಲ್ಲ ಕೊಡುವಂತ ಬ್ಯಾಕ್ಟೀರಿಯಾಗಳಿವೆ, ಮತ್ತು ಕಾಯಿಲೆ ಬರೋದಿಲ್ಲ. ಅದು ಹಾಕಿದ್ರೆ ಕಾಯಿಲೆ ಬರೋ ಏನು ಪ್ಯಾಥೋಜನ್ಸ್, ಫ್ಯೂಸೇರಿಯಂ ಅಂತೆಲ್ಲ ಏನು ಪ್ಯಾಥೋಜನ್ಸ್ ಇದೆ, ಅದನ್ನ ಬರ್ಲಿಕ್ಕೆ ಬಿಡೋದಿಲ್ಲ. ಇದನ್ನ ಅಂತಾರಾಷ್ಟ್ರೀಯ ಕಾನ್ಫರೆನ್ಸ್ ಅಲ್ಲಿ ಸೌತ್ ಕೊರಿಯಾದಲ್ಲಿ ನಾ ಪ್ರೆಸೆಂಟ್ ಕೂಡ ಮಾಡಿದೆ ಕಳೆದ ವರ್ಷ, ಬಹಳ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿತ್ತು. ಹಾಗೆ ಅಂತ ಹೇಳಿ ನೀವು ಕಾಡ್ ಮರದಲ್ಲಿರೋ ಸ್ಪ್ಯಾಗ್ನಮಾಸ್ ನ ಕೀಳ್ಬೇಡಿ, ಯಾಕಂದ್ರೆ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಗೇನ್ಸ್ಟ್ ಹೋಗುತ್ತೆ. ಬಟ್ ನಮ್ಮ ಕಾಫಿ ಗಿಡಗಳಲ್ಲಿ ನೀವು ನೋಡಿರ್ಬೋದು ಅದು ಪ್ಯಾರಸೈಟ್, ಅದು ಗಿಡಕ್ಕೆ ಒಳ್ಳೇದಲ್ಲ. ದಾಸವಾಳಕ್ಕೂ ಅಷ್ಟೇ, ಮನೆ ಹತ್ರ ದಾಸವಾಳದಲ್ಲಿ ಬಂದ್ರೆ ದಾಸವಾಳ ಗಿಡ ಸತ್ತೋಗ್ಬಿಡುತ್ತೆ. ಸೊ ಅದು ಪ್ಯಾರಸೈಟ್ ಆಗಿರೋದ್ರಿಂದ ನೀವು ಅಲ್ಲಿಂದ ಕಲೆಕ್ಟ್ ಮಾಡ್ಕೋಬಹುದು. ಅದೇಂತ ಹೇಳಿ ಮಾಸ್ ನ ಹೇಳ್ಕೊಂಡಿರುತ್ತೆ ಕಾಂಪೌಂಡ್ ವಾಲ್ ಮೇಲೆಲ್ಲ, ಅದನ್ನ ಯಾವತ್ತೂ ಬಳಸಬಾರ್ದು. ಅದು ಸ್ಪ್ಯಾಗ್ನಮ್ ಮಾಸ್ ಅಲ್ಲ, ಇದು ಬೇರೆ ಸ್ಪೀಶೀಸ್ ಸ್ಪ್ಯಾಗ್ನಮ್ ಮಾಸ್. ಇದರಲ್ಲಿ ಚೆನ್ನಾಗಿ ಬರುತ್ತೆ. ಮಾಸ್ ಅಲ್ಲಿ ಬೆಳೆದಿರುವಂತ ರೂಟ್ ನಾವು ಸೆಕ್ಷನ್ ಮಾಡ್ಬಿಟ್ಟು ನೋಡಿದ್ವಿ. ಮೇಲ್ಗಡೆ ಇರೋದು ಸ್ಪ್ಯಾಗ್ನ ಮಾಸ್, ಕೊಕ್ಕೋಪೀಟ್ ಅಲ್ಲಿ ಬೆಳೆಸಿರೋದು ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಬೇರು, ಬಟ್ ಇದರಲ್ಲಿ ಬೇರು ಬಹಳ ಚೆನ್ನಾಗಿ ಬಂದಿದೆ. ಸ್ವಲ್ಪ ನೀರು ಬೀಳದಾಗ ಏನಾದ್ರೂ ಮಾಡಿದ್ರೆ ಬಹಳ ಚೆನ್ನಾಗಿ ಬೆಳೆಸಬಹುದು. ಮತ್ತು ಕಾಯಿಲೆ, ನಾವು ಹೇಳ್ತಾ ಇದ್ದೆ ನಾವು ಈಕೋ ಫ್ರೆಂಡ್ಲಿ, ನಾವು ಯಾವುದೇ ಕೆಮಿಕಲ್ಸ್ ಅನ್ನ ಯೂಸ್ ಮಾಡಿಕೊಂಡು ಕಾಯಿಲೆಯನ್ನ ನಾವು ಕಂಟ್ರೋಲ್ ಮಾಡ್ತಾ ಇಲ್ಲ. ನಾವು ಫುಲ್ಲಿ ಬಯೋ ಕಂಟ್ರೋಲ್, ಅಂದ್ರೆ ಯಾವುದೇ ರಾಸಾಯನಿಕ ಇಲ್ಲದೆ ರಾಸಾಯನಿಕ ಮುಕ್ತವಾಗಿ ನಾವು ಬೆಳೆಸ್ತಾ ಇರೋದು. ಕಾಯಿಲೆ ಕಾಣ್ತಾ ಇದ್ರಿ, ಎಲೆ ಕೊಳೆಯುವಂತದ್ದು ಮತ್ತು ಬೇರ್ ಕೊಳೆಯುವಂತದ್ದು, ಇದಕ್ಕೆಲ್ಲ ಸೂಡೋಮೋನಸ್ ಅಂತ ಒಂದು ಬ್ಯಾಕ್ಟೀರಿಯಾ ಇದೆ, ಬಹಳ ಒಳ್ಳೆಯದು. ಈಗ ನಮ್ಗೆ ಗೊತ್ತು ಮೊಸರಲ್ಲಿ ಎಲ್ಲ ಬಹಳಷ್ಟು ಬ್ಯಾಕ್ಟೀರಿಯಾ ಇರುತ್ತೆ ಅಂತ ಗೊತ್ತಾ? ಬ್ಯಾಕ್ಟೀರಿಯಾ ಅಂದ್ರೆ ಒಂದು ಸಣ್ಣ ಅಣುಜೀವಿ, ಅದು ಒಳ್ಳೇದು, ನಮ್ಗೆ ಕೆಟ್ಟದನ್ನ ಮಾಡುದಿಲ್ಲ, ಅದು ನಮ್ಗೆ ಒಳ್ಳೇದು ಮಾಡುತ್ತೆ. ಕಾಯಿಲೆ ಬರೋದು ಕೆಟ್ಟದ್ದು ಮಾಡುದು, ಆ ರೀತಿ ಗಿಡಗಳಿಗೆ ಕೂಡ ಬಹಳ ಒಳ್ಳೇದನ್ನ ಮಾಡುವಂತ ಬ್ಯಾಕ್ಟೀರಿಯಾ ಇದೆ. ನಾವು ಅದನ್ನ ಸ್ಪ್ರೇ ಮಾಡಿದಾಗ ಅದು ಕೆಟ್ಟ ಬ್ಯಾಕ್ಟೀರಿಯಾ ಬರದಾಗೆ ತಡ್ಕೊಳ್ಳಿ. ಇದು ಏನೇ ಕೆಟ್ಟ ಬ್ಯಾಕ್ಟೀರಿಯಾ ಬದಲು ಒಳ್ಳೆ ಬ್ಯಾಕ್ಟೀರಿಯಾ ಇಡೀ ಗಿಡದಲ್ಲಿದ್ದಾಗ ಗಿಡ ಬಹಳ ಬಲಿಷ್ಠವಾಗಿ ಚೆನ್ನಾಗಿ ಬೆಳೆಯುತ್ತೆ. ಇದು ಚುಕ್ಕಿ ಬರುವಂತದ್ದು, ನೀವು ಮಳೆಯಲ್ಲೇ ಫ್ಲವರ್ಸ್ ಅನ್ನ ಇಟ್ಟರೆ ಚುಕ್ಕಿ ಬರುತ್ತೆ. ಸೊ ಅದಕ್ಕೆ ಏನಾದ್ರೂ ಒಂದು ಪ್ರೊಟೆಕ್ಷನ್ ಕೊಡಬೇಕಾಗುತ್ತೆ. ಸ್ನೇಲ್ ಮ್ಯಾನೇಜ್ಮೆಂಟ್, ನಾವು ರಾತ್ರಿ ಹೊತ್ತೊಂದು ಟಾರ್ಚ್ ತಗೊಂಡು ಹೋಗಿ ಹಿಡಿದು ಆ ರೀತಿ ನಾವು ಕಂಟ್ರೋಲ್ ಮಾಡ್ತಾ ಇರೋದು. ಇದರಲ್ಲಿ ಕೂಡ ವರ್ಟಿಸಿಲಿಯಂ ಅನ್ನೋ ಒಂದು ಬಯೋ ಕಂಟ್ರೋಲ್ ಇದೆ, ನಾ ಕಾಯಿಲೆಗೆ ಏನ್ ಹೇಳ್ತಾ ಇದ್ದೆ ಅದೇ ರೀತಿ ನಾವು ಇದನ್ನ ಕೂಡ ಬಹಳ ಚೆನ್ನಾಗಿ ಕೆಮಿಕಲ್ಸ್ ಇಲ್ಲದೆ ಮ್ಯಾನೇಜ್ ಮಾಡಬಹುದು. ಇದುವರೆಗೆ ಆರ್ಕಿಡ್ ಹೂವಿನ ಗಿಡಗಳ ಕೃಷಿ ಕುರಿತು ಮಾತನಾಡಿದವರು ಮಂಡೆಪಂಡ ಕಾವೇರಿ ದೇವಯ್ಯ. ಕೇಳುಗರೆ, ಸೂಕ್ಷ್ಮ ಜೀವಿಗಳು ಗಾಳಿಯಲ್ಲಿಯೂ, ಮಣ್ಣಿನಲ್ಲೂ, ಹಾಲಿನಲ್ಲೂ, ನೀರಿನಲ್ಲೂ ಇದ್ದಾವೆ. ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಿಗಳ ಕುರಿತಂತೆ ಅವುಗಳು ಮಾಡುವ ಕಾಯಕದ ಬಗ್ಗೆ ರಚನೆಯಾಗಿರುವ ಈ ಗೀತೆಯನ್ನು ಸಮೂಹ ಗಾನದಲ್ಲಿ ಈಗ ಬಿತ್ತರಿಸಿದ್ದೀವಿ. ರಚನೆ ಡಾಕ್ಟರ್ ವಿಜಯ ಅಂಗಡಿ. ಕಣ್ಣಿಗೆ ಕಾಣದ ಸೂಕ್ಷ್ಮ ಜೀವಿಗಳಿವೆ, ಕೋಟ್ಯಾಂತರ ಸಂಖ್ಯೆಯಲ್ಲಿ ಕಾಪಾಡುತ್ತವೆ ಮಣ್ಣಿನ ಆರೋಗ್ಯವನ್ನು. ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗಲಿದೆ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಾಫಿ ಧಾರಣೆ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 15,800 ರಿಂದ 16,000 ರೂಪಾಯಿಗಳು, ಅರೇಬಿಕಾ ಚರಿ 7,700 ರೂಪಾಯಿಯಿಂದ 8,000 ರೂಪಾಯಿಗಳು, ರೊಬೆಸ್ಟಾ ಪಾರ್ಚ್ಮೆಂಟ್ 10,800 ರೂಪಾಯಿಯಿಂದ 11,200 ರೂಪಾಯಿಗಳು, ರೊಬೆಸ್ಟಾ ಚರಿ 5,200 ರೂಪಾಯಿಯಿಂದ 5,400 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಲ್ಗೆ 47,500 ರೂಪಾಯಿಯಿಂದ 49,000 ರೂಪಾಯಿಗಳು. ಗಮನಿಸಿ, ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪೆ. ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಮಡಿಕೇರಿನ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಿಲಿ ಇಂದು 2ನೇ PUC ವಾರ್ಷಿಕ ಪರೀಕ್ಷೆ ಬಗ್ಗೆಲಿ ಪೂರ್ವಭಾವಿ ಸಭೆ ನಡೆದು ಸಭೆನ ಅಧ್ಯಕ್ಷತೆ ವಹಿಸಿ ಮಾತಾಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶನವು March 9th to 29th ಮುಟ್ಟ ನಡೆಯಕ್ಕಿರುವ 2ನೇ PUC ಪರೀಕ್ಷೆನ ಯಾವುದೇ ಪಕ್ಷಪಾತ ಇಲ್ಲದೆ ಪಾರದರ್ಶಕ ಆಗಿ ನಡೆಸಿಕೆ ಕ್ರಮ ತಗೊಳ್ಳೋಕು, ಯಾವುದೇ ಅವ್ಯವಹಾರ ನಡೆಯಕ್ಕೆ ಅವಕಾಶ ಕೊಡಿಕಾಗದು ಅಂತ ಅಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟು ಪದವಿ ಪೂರ್ವ ಶಿಕ್ಷಣ ಇಲಾಖೆನ ಉಪನಿರ್ದೇಶಕರಾದ ಪುಟ್ಟಸ್ವಾಮಿನವು ಮಡಿಕೇರಿಲಿ 5, ವಿರಾಜ್ಪೇಟೆಯಲ್ಲಿ 2, ಪೊನ್ನಂಪೇಟೆಯಲ್ಲಿ 4, ಸೋಮವಾರಪೇಟೆಯಲ್ಲಿ 3, ಕುಶಾಲನಗರಲ್ಲಿ 5 ಪರೀಕ್ಷಾ ಕೇಂದ್ರಗಳಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಪರೀಕ್ಷೆ ನಡೆಯಕ್ಕೆ ವ್ಯವಸ್ಥೆ ಮಾಡೋಳು ಅಂತ ಮಾಹಿತಿ ಕೊಟ್ಟು ಹಾಗೆ ಪರೀಕ್ಷಾ ಪತ್ರ ತೋರಿಸಿ ವಿದ್ಯಾರ್ಥಿಗ ಉಚಿತ ಪ್ರಯಾಣ ಮಾಡಕ್ಕಂತ KSRTC ಮಡಿಕೇರಿ ಘಟಕದ ವ್ಯವಸ್ಥಾಪಕಿ ಗೀತಾನವು ಮಾಹಿತಿ ಕೊಟ್ಟು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕಡೆಯಿಂದ ಮೂಲ ಸಂಸ್ಕೃತಿ, ಕನ್ನಡ ಸಂಸ್ಕೃತಿ, ನಶಿಸಿ ಹೋಗುತ್ತಿರುವ ತಳ ಸಮುದಾಯಗಳ ವಿಶಿಷ್ಟ ಕಲೆಗಳ ತರಬೇತಿ ಶಿಬಿರದ ಸಮಾರೋಪ ಜಂಬರ ನಾಳೆ 11:00 ಮಡಿಕೇರಿನ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ನಡೆದಿದೆ. ಶಾಲಾ ಶಿಕ್ಷಣ, ಸಾಕ್ಷರತೆ, ಸಕಾಲ ಹಂಗೆ ಜಿಲ್ಲೆನ ಉಸ್ತುವಾರಿ ಸಚಿವರಾದ BC ನಾಗೇಶ್ನವು, ಶಾಸಕರು, ಸಂಸದರು ಸೇರಿದಂತೆ ಬೇರೆ ಬೇರೆ ಇಲಾಖೆನ ಅಧಿಕಾರಿಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವೆ. ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಗ್ರೀನ್ ಸಿಟಿ ಫೋರಂ ಇವರ ಕೂಡುಕೂಟಲ್ಲಿ ನಾಳ್ದು 8ನೇ ಹೊತ್ತಾರೆ 7:30 ವಿಶ್ವ ಮಹಿಳಾ ದಿನದ ಬಗೆಯಲ್ಲಿ ಆರೋಗ್ಯವಂತ ಮಹಿಳೆಯಿಂದ ಆರೋಗ್ಯಕರ ಭಾರತ ತೇಳುವ ಘೋಷಣೆಯೊಟ್ಟಿಗೆ ಮತದಾನದ ಮಹತ್ವ ಮತ್ತು ವಾಯುಮಾಲಿನ್ಯ ತಡೆಯುವ ಉದ್ದೇಶದಲ್ಲಿ ಸೈಕ್ಲೋಥಾನ್ ಜಾಥಾ ನಡೆಯಕ್ಕಿದ್ದು ಜಾಥಾನ ಜಿಲ್ಲಾಧಿಕಾರಿ ಡಾಕ್ಟರ್ BC ಸತೀಶ್ನವು ಉದ್ಘಾಟನೆ ಮಾಡುವೆ ಅಂತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆನ ಅಧಿಕಾರಿಗ ತಿಳಿಸಿಳು. ಕೊಡಗು ಪ್ರೆಸ್ ಕ್ಲಬ್ನ ಬೆಳ್ಳಿ ಹಬ್ಬದ ಬಗೆಯಲ್ಲಿ ಕೊಡಗು ಪ್ರೆಸ್ ಕ್ಲಬ್ ಬೆಳ್ಳಿ ಮಹೋತ್ಸವ ಸಮಿತಿ, ಸಾಂಸ್ಕೃತಿಕ ಸಮಿತಿ, ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಕುಶಾಲನಗರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಕೂಡುಕೂಟಲ್ಲಿ ನಾಳೆ 8ನೇ ಕುಶಾಲನಗರಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಏರ್ಪಾಡಾವುಟು. ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷೆ BR ಸವಿತಾ ರೈನವರ ಅಧ್ಯಕ್ಷತೆಯಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಪಾರಂಪರಿಕ ಆರೋಗ್ಯ ರಕ್ಷಣೆಯ ಬಗ್ಗೆಲಿ ಶಿವಮೊಗ್ಗದ ನಾಟಿ ವೈದ್ಯೆ ಸುಮನಾ ಮಳಲಗದ್ದೇನವು ಉಪನ್ಯಾಸ ಮಾಡುವೆ. ಹಂಗೆ ಪತ್ರಕರ್ತರ ಕುಟುಂಬದವು, ಭಜನಾ ಮಂಡಳಿ, ಕೊಡವ ಮತ್ತು ಗೌಡ ಸಮಾಜದ ಹೆಣ್ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದದೆ. ಸಮಾರೋಪ ಜಂಬರಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಹೆಣ್ಮಕ್ಕಳಿಗೆ ಸನ್ಮಾನ ಸಹ ನಡೆದದೆ ಅಂತ ಬೆಳ್ಳಿ ಹಬ್ಬದ ಆಚರಣಾ ಸಮಿತಿನ ಪ್ರಧಾನ ಕಾರ್ಯದರ್ಶಿಗ ತಿಳಿಸಿಯೋಳು. ಜಾನಪದ ಕಲಾವಿದೆ ಕೊಡಗಿನ ಕುಡಿಯರ ಶಾರದ ನೌಕೆ ಜಾನಪದ ಲೋಕದ ಸಂಸ್ಥಾಪಕ ಎಚ್ ಎಲ್ ನಾಗೇಗೌಡ ಅವರ ನೆಂಪುಲಿ ಕೊಡುತ್ತಿರುವ ದಿವಂಗತ ಎಚ್ ಎಲ್ ನಾಗೇಗೌಡ ವಾರ್ಷಿಕ ಪ್ರಶಸ್ತಿ ಸಿಕ್ಕಿದ್ದು ಬಿಡದಿನ ರಾಮನಗರಲ್ಲಿರುವ ಜಾನಪದ ಕಲಾಲೋಕಲಿ ನಡೆಯಕ್ಕಿರುವ ಜಾನಪದ ಕಲಾಮೇಳಲ್ಲಿ ಕುಡಿಯರ ಶಾರದ ನೌಕೆ ಪ್ರಶಸ್ತಿ ಕೊಟ್ಟು ಗೌರವಿಸುವೆ ಅಂತ ಗೊತ್ತಾವುಟು. ಪುಣ್ಯಕ್ಷೇತ್ರ ಭಾಗಮಂಡಲ ಶ್ರೀ ಬಗಂಡೇಶ್ವರ ದೇವಸ್ಥಾನ ಮತ್ತು ಅವ್ವ ಕಾವೇರಿನ ಜನ್ಮಸ್ಥಾನ ತಲಕಾವೇರಿ ಪವಿತ್ರ ಕ್ಷೇತ್ರದಲ್ಲಿ ಈ ಪ್ರಸಾದ ತೀರ್ಥನ ಅಂಚೆ ಮೂಲಕ ಕಳಿಸುವ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ನವು ಇಂದು ಜಿಲ್ಲಾಧಿಕಾರಿ ಸಭಾಬಾಡೆಯಲ್ಲಿ ಚಾಲನೆ ಕೊಟ್ಟು ಈ ಸಂದರ್ಭ ಮಾತಾಡಿದ ಜಿಲ್ಲಾಧಿಕಾರಿಗ ಹಿಂದೂ ಧಾರ್ಮಿಕ ಸಂಸ್ಥೆಗ ಮತ್ತು ದತ್ತಿ ಇಲಾಖೆನ ಕಡೆಯಿಂದ ಅಂಚೆ ಕಚೇರಿ ಮೂಲಕ www.indiapost.gov.in ವೆಬ್ಸೈಟ್ ಆನ್ಲೈನ್ ಮೂಲಕ ಅಥವಾ ಸಹಾಯವಾಣಿಗೆ ಕರೆ ಮಾಡಿ ಬುಕ್ ಮಾಡುವುದರ ಮೂಲಕ ಸಹ ಈ ಪ್ರಸಾದನ ಅಂಚೆ ಮುಖಾಂತರ ಮನೆ ಬಾಗಿಲಿಗೆ ತಲುಪಿಸುವೆ. ಈ ಪ್ರಸಾದದಲ್ಲಿ ಕಾವೇರಿ ತೀರ್ಥ, ಪಂಚಕಜ್ಜಾಯ, ಶ್ರೀಗಂಧ, ಕುಂಕುಮ ಇದ್ದು ಭಕ್ತಾದಿಗಳ ಪ್ರತಿಕ್ರಿಯೆ ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ಕ್ರಮಗಳನ್ನ ತಕೊಂಡವೆ ಅಂತ ಹೇಳಿದು. ಕಾರ್ಯಕ್ರಮದಲ್ಲಿ ದೇವಾಲಯದ ಆಡಳಿತಾಧಿಕಾರಿಗ, ಹೆಚ್ಚುವರಿ ಜಿಲ್ಲಾಧಿಕಾರಿಗ ಸೇರಿದಂಗೆ ಗಣ್ಯರು ಹಾಜರಿದ್ದು. ಟ್ಯಾಕ್ಸಿ ಚಾಲಕರ ಮತ್ತು ಆಟೋರಿಕ್ಷಾ ಕ್ಯಾಬ್ ಚಾಲಕರ ಮಕ್ಕಳ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಪ್ರೋತ್ಸಾಹ ಕೊಡಿಕೆ 2022 ನವೆಂಬರ್ಲಿ ಸೇವಾ ಸಿಂಧು ವೆಬ್ ಪೋರ್ಟಲ್ ಶುರು ಆಗಿದ್ದು ಈ ಬಗೆಯಲ್ಲಿ ಗ್ರಾಮ್ 1, ಕರ್ನಾಟಕ 1 ಮತ್ತು ಬೆಂಗಳೂರು 1 ಕೇಂದ್ರಗಳಲ್ಲಿ ಚಾಲಕರು ಡ್ರೈವಿಂಗ್ ಲೈಸೆನ್ಸ್ ನಂಬರ್, ಆಧಾರ್ ಸಂಖ್ಯೆ ಮತ್ತು ವಿದ್ಯಾರ್ಥಿಗಳ ಆಧಾರ್ ಸಂಖ್ಯೆನೊಟ್ಟಿಗೆ ಅಗತ್ಯ ದಾಖಲೆಗಳನ್ನ ಒಪ್ಪಿಸಿ ಯೋಜನೆಯ ಸದುಪಯೋಗ ಪಡ್ಕೊಳಕ್ಕಂತ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗ ತಿಳಿಸ್ಯೋಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಸೇವಾ ಮಾಹಿತಿ: ಗೋಣಿಕೊಪ್ಪ 60 ಗ್ರಾಮದ ಕಬ್ಬಚ್ಚಿರ ಪೌತಿ ಉತ್ತಪ್ಪ ಐಂಡಪೊಣ್ಣು ಅಕ್ಕಮ್ಮ ಅಕ್ಕಿ ಐಂಗ ಇಂದು ಮರಣಪಟ್ಟಿತು. 91 ಬಯತ್ರ ಕಬ್ಬಚ್ಚಿರ ಅಕ್ಕಮ್ಮ ಅಕ್ಕಿ ಐಂಡ ತಾಮನೆ ಮುಕ್ಕಾಟಿರ ಬೈಗೋಡು ಗ್ರಾಮ. ಆಖರಿ ಕಾರ್ಯ ನಾಳೆ ಮಜ್ಜಣ 11 ನಡಪ. ಸೇವಾ ಮಾಹಿತಿ ಕೇಳಿದಿರಿ. ಸಾರ್ವಜನಿಕರೇ ಗಮನಿಸಿ, ನಿಮಗೆ ಹೊಟ್ಟೆ ನೋವು ಇದೆಯೇ? ಗಾಢವರ್ಣದ ಮೂತ್ರ, ಕೀಲುಗಳಲ್ಲಿ ನೋವು, ತೀವ್ರ ಆಯಾಸ, ವಾಕರಿಕೆ, ಕಾಮಾಲೆ ಲಕ್ಷಣಗಳಿದ್ದಲ್ಲಿ ವೈರಲ್ ಹೆಪಟೈಟಿಸ್ಗೆ ಪರೀಕ್ಷೆ ಮಾಡಿಸಿ. ಇಲ್ಲದಿದ್ದರೆ ಲಿವರ್ಗೆ ಹಾನಿಯಾಗಿ ದೀರ್ಘ ಕಾಯಿಲೆಗೆ ತುತ್ತಾಗುತ್ತೀರಿ. ತಲೆ ಸುತ್ತು, ಜ್ವರ, ಹಳದಿ ಬಣ್ಣದ ಮೂತ್ರ, ಹಸಿವಾಗದಿರುವುದು, ತೂಕ ಇಳಿಕೆ, ಚರ್ಮ ಮತ್ತು ಕಣ್ಣುಗಳು ಹಳದಿ ಬಣ್ಣಕ್ಕೆ ತಿರುಗುವುದು ಹೆಪಟೈಟಿಸ್ ರೋಗದ ಲಕ್ಷಣಗಳು. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಮದ್ಯಪಾನ, ಡ್ರಗ್ಸ್ ನಂತಹ ದುಶ್ಚಟಗಳಿಗೆ ಬಲಿಯಾದವರು ಹೆಪಟೈಟಿಸ್ ರೋಗಕ್ಕೆ ಬಹುಬೇಗ ಬಲಿಯಾಗುತ್ತಾರೆ. ಜೋಪಾನ. ನೀವು ಡಿಜಿಟಲ್ ಆದರೆ ನಿಮ್ಮ ನಾಳೆ ಉತ್ತಮವಾಗಿರುತ್ತೆ. ಇದಕ್ಕಾಗಿನೇ ನವಾರ್ಣ ಸಹಾಯದಿಂದ ಸಹಕಾರಿ ಹಾಗೂ ಗ್ರಾಮೀಣ ಬ್ಯಾಂಕ್ಗಳು ಹಳ್ಳಿಗಳಲ್ಲಿ ಮೈಕ್ರೋ ಎಟಿಎಂ ಮತ್ತು ಮೊಬೈಲ್ ಡೆಮೋ ವ್ಯಾನ್ ಸೌಲಭ್ಯ ಕಲ್ಪಿಸಲಾಗಿದೆ. ಮನೆಯಲ್ಲಿಯೇ ಕುಳಿತು ಬ್ಯಾಂಕಿಂಗ್ ಸೇವೆಯ ಲಾಭವನ್ನು ಪಡೆದುಕೊಳ್ಳಬಹುದು. ಮೈಕ್ರೋ ಎಟಿಎಂ ಮುಖಾಂತರ ಡೆಬಿಟ್ ಮತ್ತು ಆಧಾರ್ ಕಾರ್ಡ್ಗಳನ್ನು ಉಪಯೋಗಿಸಿ ದುಡ್ಡನ್ನು ಕೂಡ ಜಮಾ ಮಾಡಬಹುದು, ತೆಗೆಯಲೂಬಹುದು. ನಗದು ರಹಿತ ವ್ಯವಹಾರದ ಸುರಕ್ಷತೆಯನ್ನು ನಿಮ್ಮದಾಗಿಸಿಕೊಳ್ಳಿ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ವಾವ್, ಹೊಸ ಮನೆಗಾಗಿ ಇಷ್ಟೊಂದು ಶಾಪಿಂಗ್? ಅದಕ್ಕೇನೋ, ಹೊಸ ಮನೆ ಅಂದ್ರೆ ಹೊಸ ಜೀವನ, ಹೊಸ ಜೀವನ ಶೈಲಿ. ಹೊಸ ಮನೆ ಜೊತೆ ಇನ್ನೂ ಬಹಳಷ್ಟು ಸಿಕ್ಕಿರೋ ಹಾಗಿದೆ. ಸರಿಯಾಗಿ ಹೇಳಿದೆ. ನಾನು SBI ಇಂದ ಕಡಿಮೆ ಬಡ್ಡಿ ದರದಲ್ಲಿ ಗೃಹ ಸಾಲನ ಪಡ್ಕೊಂಡಿದ್ದೀನಿ. ಮತ್ತೆ ಅದ್ರ ಜೊತೆ SBI ಕ್ರೆಡಿಟ್ ಕಾರ್ಡ್ ಕೂಡ ಇದೆ. SBI ಹೋಮ್ ಲೋನ್ ನೊಂದಿಗೆ ನಿನ್ನ ಸ್ವಂತ ಮನೆಯ ಕನಸನ್ನ ಈಗ ನನಸು ಮಾಡ್ಕೊಳ್ಬಹುದು. ಹೆಚ್ಚಿನ ಮಾಹಿತಿಗಾಗಿ homeloan.sbi ಗೆ ಲಾಗಿನ್ ಮಾಡಿ. ಷರತ್ತುಗಳು ಅನ್ವಯ. ಗರ್ಭಿಣಿಯರಲ್ಲಿ ಕಾಣಿಸಿಕೊಳ್ಳುವ ಮಧುಮೇಹವನ್ನು ತಡೆಗಟ್ಟಬಹುದು ಮತ್ತು ನಿಯಂತ್ರಿಸಬಹುದು. ಗರ್ಭಾವಸ್ಥೆಯ ಮಧುಮೇಹ ತಾಯಿ ಮತ್ತು ಮಗುವಿನಲ್ಲಿ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಮತ್ತು ಜೀವಕ್ಕೆ ಅಪಾಯ ಒಡ್ಡಬಹುದು. ಜಾಗ್ರತೆ: ಮೊದಲ 24-28 ವಾರಗಳಲ್ಲಿ ತಪ್ಪದೆ ರಕ್ತ ಪರೀಕ್ಷೆ ಮಾಡಿಸಿ. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗರ್ಭಿಣಿಯರಿಗೆ ರಕ್ತ ಪರೀಕ್ಷೆ ಉಚಿತ. ಗರ್ಭಿಣಿಯರ ಊಟದಲ್ಲಿ ಎಣ್ಣೆ ಮತ್ತು ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡಿ ಗರ್ಭಾವಸ್ಥೆಯ ಮಧುಮೇಹ ತಡೆಯಿರಿ. ಸಹಜವಾದ ಹೆರಿಗೆಯಿಂದ ಆರೋಗ್ಯವಂತ ಮಗುವನ್ನು ಪಡೆಯಿರಿ. ಪ್ರಕಟಣೆ: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಅಬ್ಬಬ್ಬಾ, ಮದುವೆಗೆ ಹಾಲ್ ಬುಕ್ ಮಾಡೋಣ ಅಂದ್ರೆ ಎಲ್ಲೂ ಸಿಕ್ತಿಲ್ಲ, ಎಲ್ಲ ಬುಕ್ ಆಗೋಗಿದೆ. ಅದಕ್ಕೆ ಇಷ್ಟು ಟೆನ್ಷನ್? ಕಾಫಿ ಕೇಸಲ್ ಕೂರ್ಗ್ ಇದೆಯಲ್ಲ, ಅಲ್ಲಿ ಎಲ್ಲ ಅತ್ಯಾಧುನಿಕ ಸೌಕರ್ಯ ಇರೋ ವೈಟ್ ಪೆಟಲ್ಸ್ ಹಾಲ್ ಇದೆ. ಯಾವುದೇ ಫಂಕ್ಷನ್ ಅಚ್ಚುಕಟ್ಟಾಗಿ ಮಾಡಬಹುದು. ಕಾಫಿ ಕ್ಯಾಸಲ್ ಕೂರ್ಗ್ ಅಂಡ್ ವೈಟ್ ಪೆಟಲ್ಸ್ ಫಂಕ್ಷನ್ ಹಾಲ್. ಕಾಫಿ ತೋಟದೊಳಗಿನ ಕಾಟೇಜಸ್, ಸ್ವಿಮ್ಮಿಂಗ್ ಪೂಲ್, ಕೆರೆ, ಕೆನೋಪೀಸ್, ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ, ಶುಚಿ ರುಚಿಯಾದ ಕೊಡಗಿನ ಸಾಂಪ್ರದಾಯಿಕ ಹಾಗೂ ಎಲ್ಲ ವಿಧದ ಫುಡ್ಗಳು. ಬನ್ನಿ ಕಾಫಿ ಕೇಸಲ್ ಕೂರ್ಗ್, ಬಲ್ಮುರಿ ರೋಡ್, ಮೂರ್ನಾಡ್. ಕಾಂಟ್ಯಾಕ್ಟ್ 9900311. ಕೇಳುಗರೆ, ಎಲ್ಐಸಿ ನಿಮಗಾಗಿ ಅಗತ್ಯ ಮಾಹಿತಿಯನ್ನು ನೀಡುತ್ತಿದೆ, ಗಮನಿಸಿ. ಊತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್ಸ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಊತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಪಿಎನ್ಜಿ ಕ್ರಿಯೇಷನ್ ಅರ್ಪಿಸಿಡುವ ಪಟ್ಟಡ ರೀನಾ ಪ್ರಕಾಶ್ ನಿರ್ಮಾಣತ್ರ, ಬಾಳೆಯಡ ಪ್ರತೀಶ್ ಪೂವಯ್ಯ, ಆಚೆಯಡ ಗಗನ್ ಗಣಪತಿ ನಿರ್ದೇಶನತ್ರ, ಪಟ್ಟೋಲೆ ಪಳಮೆಲಿಂಜಿ ಆಂಜಿ ಎಡ್ತ ಆದ್ಯ ಪೌರಾಣಿಕ ಕೊಡವ ಸಿನಿಮಾ ಕಲ್ಲಕೆರೆ ಮಾದೇವಿ. ಬೋರೆ ಬೋರೆ ಜಾಗತ್ ಭರ್ಜರಿ ಪ್ರದರ್ಶನ ಕಂಡ ಈ ಸಿನಿಮಾ ಇದಕ್ಕ ಇದೇ ಏಳಾಂಗ ಚೌವಾಚೆ. ಚೇರಂಬಾಣೆ ಕೊಡವ ಸಮಾಜತ್ ಪೊಲಾಕ ಪನ್ನಂದ್ ಮಜ್ಜನ ದಂಡ್ ವೈಪತ ಅಂಜಿ ಪಿಂಜಾ ಬೈಟ್ ಏಳು ಗಂಟೆಕ್. ಇದೇ ಅಟ್ಟಾಂಗ ಪದ್ನಾಚೆ ಕಾನೂರು ಮಹಿಳಾ ಸಮಾಜತ್ ವೈಪತ್ ಅಂಜಿ ಪಿಂಜಾ ಬೈಟ್ ಏಳು ಗಂಟೆಕ್ ಪ್ರದರ್ಶನ ಕಾಂಬ. ಟಿಕೆಟ್ ಪ್ರದರ್ಶನ ಜಾಗತ್ಲೇ ಕಟ್ಟುವ. ಮಾಜನೆಲ್ಲ ಬಂತು ಸಿನಿಮಾ ನೋಟಿಯಿಂದ ಕಟ್ಟಣಿತ್ ಕಲ್ಲಕೆರೆ ಮಾದೇವಿ ಸಿನಿಮಾ ತಂಡ. ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಮುಳಿಯಾದಲ್ಲಿನ ಡೈಮಂಡ್ ಫೆಸ್ಟ್ ಅನ್ನು ಇದೇ ಮಾರ್ಚ್ 10ರವರೆಗೆ ಮುಂದುವರಿಸಲಾಗಿದೆ. ಡೈಮಂಡ್ ಆಭರಣಗಳ ಲಾರ್ಜೆಸ್ಟ್ ಅಂಡ್ ವೈಡೆಸ್ಟ್ ಕಲೆಕ್ಷನ್ಸ್. ಡೈಮಂಡ್ ಆಭರಣಗಳು 4,850 ರೂಪಾಯಿಯಿಂದ ಕೈಗೆಟುಕುವ ವೈಭವ. ಖರೀದಿಗಾಗಿ ಬನ್ನಿ ಮುಳಿಯಾ ಜುವೆಲ್ಸ್ ನ ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಮಳಿಗೆಗೆ. ನಿಮ್ಮ ಮನೆಯನ್ನು ಸುಂದರವಾಗಿ ಕಾಣಿಸಲು ನಿಮ್ಮ ಆಯ್ಕೆ ಮಡಿಕೇರಿಯ ಆಲ್ ಇಂಡಿಯಾ ಹ್ಯಾಂಡ್ಲೂಮ್ಸ್. ಕರ್ಟನ್ಸ್, ಕಾರ್ಪೆಟ್ಸ್, ಎಲ್ಲ ವಿಧದ ಮ್ಯಾಟ್ಸ್, ಕುಷನ್ ಕವರ್ಸ್, ಟೇಬಲ್ ಮ್ಯಾಟ್ ಹಾಗೂ ಕವರ್, ಟವೆಲ್, ಬೆಡ್ ಶೀಟ್ ಮತ್ತು ಬೆಡ್ ಕವರ್ಸ್, ಕ್ವಿಲ್ಟ್, ಬ್ಲಾಂಕೆಟ್ಸ್, ಪಿಲ್ಲೋ ಹಾಗೂ ಪಿಲ್ಲೋ ಕವರ್. ಮ್ಯಾಟ್ರೆಸ್ ಗಳು ಅತ್ಯುತ್ತಮ ಗುಣಮಟ್ಟದಲ್ಲಿ ಹಾಗೂ ಸ್ಪರ್ಧಾತ್ಮಕ ದರದಲ್ಲಿ ದೊರೆಯುತ್ತದೆ ಮತ್ತು ನಿಮಗೆ ಒಪ್ಪುವ ಅಳತೆಯಲ್ಲಿ ಸ್ಟಿಚ್ ಕೂಡ ಮಾಡಿಕೊಳ್ಳಲಾಗುವುದು. ಹೋಮ್ ಸ್ಟೇ ಹಾಗೂ ರೆಸಾರ್ಟ್ ಗಳಿಗೆ ಬೇಕಾಗುವ ಎಲ್ಲಾ ಐಟಮ್ಸ್ ಗಳು ನಮ್ಮಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಹಿಂದೆ ಭೇಟಿ ನೀಡಿ ಆಲ್ ಇಂಡಿಯಾ ಹ್ಯಾಂಡ್ಲೂಮ್ಸ್, ಐಸಿಐಸಿಐ ಬ್ಯಾಂಕ್ ಸಮೀಪ, ಕಾಲೇಜ್ ರೋಡ್, ಮಡಿಕೇರಿ. ಮಾಲೀಕರು ಕಾಳಿಮಡ ರಾಜ ಅಪ್ಪಯ್ಯ, ಮಾಜಿ ಸೈನಿಕರು. ಉತ್ತಮ ಆರೋಗ್ಯಕ್ಕೆ ಉತ್ತಮ ಅಡುಗೆ ಎಣ್ಣೆ. ಕುಶಾಲನಗರ ಸಮೀಪ ಗುಡ್ಡೆ ಹೊಸೂರಿನ ಹಾರಂಗಿ ಡ್ಯಾಂ ರಸ್ತೆಯಲ್ಲಿ ಆರಂಭಗೊಂಡಿರುವ ಶ್ರೀ ಮಂಜುನಾಥೇಶ್ವರ ಆಯಿಲ್ ಮಿಲ್ನ ಹಳ್ಳಿಕರ್ ತೈಲ ಬ್ರ್ಯಾಂಡ್ ಉತ್ಪನ್ನಗಳನ್ನು ಬಳಸಿ. ಮರದ ಗಾಣದಿಂದ ತೆಗೆದಿರುವ ಕೊಬ್ಬರಿ ಎಣ್ಣೆ, ಕಡಲೆ ಎಣ್ಣೆ ಇನ್ನಿತರ ಎಣ್ಣೆ ಲಭ್ಯ. ನಿಮ್ಮೆದುರೇ ಗಾಣದಿಂದ ಎಣ್ಣೆ ತೆಗೆಯಲಾಗುವುದು. ಸಂಪರ್ಕಿಸಿ ಮೊಬೈಲ್ 9741-748-104. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಮೆಗಾ ಆಫರ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಎಸಿ, ಗೀಸರ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್, ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಕಾಲ್ ಜಬ್ಬಂಡ ಸುರೇಶ್ ಮುತ್ತಣ್ಣ 220095. ಯುಗಾದಿ ಹಬ್ಬದ ಸಂಭ್ರಮಕ್ಕೆ ವರ್ಣರಂಜಿತ ಬಟ್ಟೆಗಳು 5-50% ಕಡಿತದೊಂದಿಗೆ. ಈ ಆಫರ್ ಮಾರ್ಚ್ 26ರವರೆಗೆ. ಖರೀದಿಗಾಗಿ ಬನ್ನಿ PSR ಸಿಲ್ಕ್ ಸೈನ್ ಸ್ಯಾರೀಸ್, ಮೈಸೂರು ಮತ್ತು ಮಂಗಳೂರು. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾಂಡ್ ಸಿಟಿ. ಸ್ಯಾಂಡ್ ಸಿಟಿ ಅರ್ಪಿಸುತ್ತಿದೆ ಸ್ಯಾಂಡ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದೇನುಳ ಬೊಳ್ಳಜಿರ ಯಮುನಾ ಅಯ್ಯಪ್ಪ. ಕೊಡಗು ಜಿಲ್ಲೆರ ವ್ಯಾಪ್ತಿಲು ವಾಸವುಳ್ಳ ಪ್ರವರ್ಗ ಒಂದಾಂಗ ಕೂಡಿನ ಅಲೆಮಾರಿ ಅರೆ ಅಲೆಮಾರಿ ಜನಾಂಗಕ್ಕೆ ಮನೆರ ಸೌಲಭ್ಯತ್ನ ಕೊಡ್ಪ. ಮನೆ ಇಲ್ಲತವು ಈ ಯೋಜನೆರ ಅಡಿಲಿ ಪ್ರಯೋಜನ ಪಡೆದೋಲು. ನರಿಯಂದಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಲು 1 ಕೋಟಿ ಉರುಪಿಯ ಅನುದಾನತ್ನ ನಿರ್ಮಾಣವಾನ ಬೋರೆ ಬೋರೆ ರಸ್ತೆನ ಶಾಸಕ ಕೆಜಿ ಬೋಪಯ್ಯ ಉದ್ಘಾಟನೆ ಮಾಡಿಚಿ. ಈ ಸಂದರ್ಭದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಿಂಜ ಸದಸ್ಯಂಗ ಅನ್ನನೇ ನಾಡುಕಾರ ಕೂಡಿಯಾಡಿತಿಂಜತ್. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮತ್ರ ಆದನಿಲ್ ಕೌಶಲ್ಯ ಅಭಿವೃದ್ಧಿ ಪಿಂಜ ಆದಾಯ ಏತುವ ತರಬೇತಿ ಯೋಜನೆರ ಅಡಿಲಿ ಚರ್ಮ ಕೈಗಾರಿಕೆಗೆ ಸಂಬಂಧಪಟ್ಟನಕ್ಕೆ ಪೊನ್ನಂಪೇಟರ ಶಿವ ಕಾಲೋನಿರ 30 ಫಲಾನುಭವಿಯಕ್ಕೆ ಶಾಸಕ ಕೆಜಿ ಬೋಪಯ್ಯ ಮಾನ್ಯತೋಲೆ ಪಿಂಜ ಆರಾಯರ ಉರ್ಪ್ಯತ್ರ ವಿದ್ಯಾರ್ಥಿ ವೇತನ ಕೂಡನಕ್ಕೆ ಪೊಲ್ಲುವ ಮಿಷಿನ್ ಕೊಡ್ತತ್. ಈ ಸಂದರ್ಭದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸದಸ್ಯಂಗ ಪಿಂಜ ಇಲಾಖೆಯ ಅಧಿಕಾರಿಯ ಹಾಜರಿಂಜತ್. ಕೊಡಗು ಪ್ರೆಸ್ ಕ್ಲಬ್, ಬೊಳ್ಳಿ ನಮ್ಮೆರ ಸಮಿತಿ, ಸಾಂಸ್ಕೃತಿಕ ಸಮಿತಿ, ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತಂಗಡ ಸಂಘ ಪಿಂಜ ಕುಶಾಲನಗರ ತಾಲೂಕು ಕಾರ್ಯನಿರತ ಪತ್ರಕರ್ತಂಗಡ ಸಂಘತ್ರ ಆದನಿಲ್ ಮಾರ್ಚ್ 8ರಂದು ಕುಶಾಲನಗರದ ವಿಶ್ವ